ಮರೆಯಾಗದಿರಲಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಸಮಯ ಇದೀಗ 6:20. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಶ್ರೋತೃಳೆ ಗಮನಿಸಿ, ಇಂದು ರಾತ್ರಿ 10:05 ಭಾರತದ ಗೌರವಾನ್ವಿತ ರಾಷ್ಟಪತಿಗಳಾದ ಶ್ರೀ ರಾಮನಾಥ್ ಕೋವಿಂದ್ ಅವರು ಇಂದು ಬೆಂಗಳೂರಿಗೆ ಭೇಟಿ ನೀಡಿ ರಾಷ್ಟೀಯ ಮಿಲಿಟರಿ ಶಾಲೆಯ ಅಮೃತ ಮಹೋತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ಕಾರ್ಯಕ್ರಮದ ಬಾನುಲಿ ವರದಿ ಪ್ರಸಾರವಾಗಲಿದೆ ರಾಜ್ಯವ್ಯಾಪಿಯಲ್ಲಿ. ಸಮಯ ಇಂದು ರಾತ್ರಿ 10:05. ಇನ್ನು ಈ ಸಂಜೆ 6:30 ಜಿಲ್ಲಾ ವಾರ್ತಾ ಪತ್ರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 6:51 ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಮೂಡಿಬರಲಿದೆ. 7:02 ಜಾಲಿ ರೈಡ್. 7:45 ವ್ಯಕ್ತಿತ್ವ ವಿಕಸನ, ಈ ಕುರಿತು ಮಾತನಾಡಲಿದ್ದಾರೆ ಎಂವಿ ವಸಂತ್. ಕಾರ್ಯಕ್ರಮ ಭದ್ರಾವತಿ ಕೇಂದ್ರದ ಕೊಡುಗೆ. 9:05 ಉರ್ದು ಕಾರ್ಯಕ್ರಮ, ಡೆಂಗ್ಯೂ ಹಾಗೂ ಇತರೆ ಸೋಂಕುಗಳು, ಈ ಕುರಿತಾಗಿ ಡಾ ಅಬ್ದುಲ್ ಕರೀಂ ಖಾನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾ ನಸೀಂ ಬಾನು. ಕಾರ್ಯಕ್ರಮ ಧಾರವಾಡ ಕೇಂದ್ರದ ಕೊಡುಗೆ. 9:30 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಹಾಗೂ ಕರಾವಳಿ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಳು. ಕಾರ್ಯಕ್ರಮ ಮಂಗಳೂರು ಕೇಂದ್ರದ ಕೊಡುಗೆ. ಗಮನಿಸಿ,